ಈ ಶ್ರಮ ಕಡಿಮೆಗೊಳಿಸುವ ಸಾಧನಗಳನ್ನು ಉಪಯೋಗಿಸಿದ್ರೆ ಅದೇ ಒಂದು ದೊಡ್ಡ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಯಾವ ರೀತಿ ಅಂತಂದ್ರೆ, ಶೇಂಗಾ ಹೊಡಿಲಿಕ್ಕೆ ಹಸ್ತಚಾಲಿತ ಯಂತ್ರವನ್ನ ಉಪಯೋಗಿಸಿದ್ರೆ ಈ ಹೆಣ್ಣು ಮಕ್ಕಳ ಶ್ರಮವನ್ನ ನಾವು ಸುಮಾರು 75% ಕಡಿಮೆ ಮಾಡಬಹುದು ಅಂತ ಹೇಳ್ಬೋದು. ಇನ್ನು ಬೆಳೆದ ಬಳ್ಳಿಯಿಂದ ಶೇಂಗಾವನ್ನು ಬೇರ್ಪಡಿಸಲಿಕ್ಕೂ ಸಹ ಸ್ಟ್ರಿಪ್ಪರ್ ಎಂಬ ಮತ್ತೊಂದು ಯಂತ್ರವನ್ನ ನಾವು ಸ್ಥಳೀಯ ಸ್ಕಿಲ್ಡ್ ಹೆಲ್ಪರ್ ಇಂದ ನಾವು ತಯಾರಿಸಿಕೊಂಡು ಅದನ್ನ ಉಪಯೋಗಿಸಬಹುದು. ಆಮೇಲೆ ಮಣೆಯನ್ನೇ ಸಹ ಎಣ್ಣೆ ತೆಗೆದು ಮಾರುವುದು, ಈ ಬಂದ ಹಿಂಡಿಯಿಂದ ಇತರ ಆಹಾರೋದ್ಯಮಗಳಿಗೆ ಒದಗಿಸುವುದು ಅಥವಾ ಸಿಹಿ ತಯಾರಿಸುವುದು, ಇವುಗಳು ಸಹ ಶೇಂಗಾದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಮೌಲ್ಯವರ್ಧನೆ ಹಂತಗಳು ಅಂತ ಹೇಳ್ಬೋದು. ರೈತ ಬಾಂಧವರೇ, ನಿಮ್ಮ ಕೃಷಿ ಉತ್ಪನ್ನಗಳನ್ನು ಸ್ವಚ್ಛಗೊಳಿಸಿ ವರ್ಗೀಕರಿಸಿ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆ ಪ್ರಾಂಗಣಕ್ಕೆ ತನ್ನಿರಿ. ನಿಮ್ಮ ಕೃಷಿ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲೇ ಮಾರಾಟ ಮಾಡಿರಿ. ನಿಮ್ಮ ಉತ್ಪನ್ನಗಳ ನಿಖರವಾದ ತೂಕವನ್ನು ಖಚಿತಪಡಿಸಿಕೊಳ್ಳಿರಿ. ಬಿಳಿ ಚೀಟಿಯ ಮೇಲಿನ ಲೆಕ್ಕ ತಿರುವಳಿಯನ್ನು ತಿರಸ್ಕರಿಸಿರಿ. ದಲ್ಲಾಳರಿಗೆ ಯಾವುದೇ ರೀತಿಯ ಶುಲ್ಕವನ್ನು ನೀಡಬೇಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮಾರಾಟ ಮಂಡಳಿ ವಿಭಾಗೀಯ ಕಾರ್ಯಾಲಯ ಗುಲ್ಬರ್ಗ. ಇನ್ನು ಶೇಂಗಾದಿಂದ ಹಲವಾರು ಉತ್ಪನ್ನಗಳನ್ನ ತಯಾರಿಸಬಹುದಾಗಿದೆ. ಯಾವ ಅಂದ್ರೆ ಮುಖ್ಯವಾಗಿ ಎಣ್ಣೆ, ಶೇಂಗಾ ಹಿಂಡಿ, ಸಿಹಿ ತಿನಿಸುಗಳು, ಉದಾಹರಣೆಗೆ ಹೋಳಿಗೆ, ಚಟ್ನಿ, ಚಕ್ಕಿ, ಬಟರ್, ಎಣ್ಣೆ ತೆಗೆದ ಶೇಂಗಾದಿಂದ ಪಶು ಆಹಾರ, ಬ್ಲಾಂಚಿಂಗ್ ಅಂದ್ರೆ ಕಾಳಿನ ಮೇಲೆ ಸಿಪ್ಪೆ ತೆಗೆಯೋದು, ಹುರಿಯುವುದು, ಮಸಾಲೆ ಶೇಂಗಾ, ಬೇಸನ್ ಹಿಟ್ಟು ಹಚ್ಚಿದ ಶೇಂಗಾ, ಕುದಿಸಿದ ಶೇಂಗಾ, ಶೇಂಗಾ ಹಾಲು, ಮೊಸರು, ಬೇಕರಿ ಪದಾರ್ಥಗಳ ತಯಾರಿಕೆಯಲ್ಲೂ ಸಹ ಇದನ್ನ ಹೇರಳವಾಗಿ ಬಳಸಬಹುದು ಅಂತ. ಸೊ ಶೇಂಗಾ ಬೆಳೆದು ಮಾರೋದು ಮಾತ್ರವಲ್ಲ, ಈ ಒಂದು ಸ್ವಲ್ಪ ನಾವು ವಿಚಾರ ಮಾಡಿ ಈ ಒಂದು ಹೆಜ್ಜೆ ಮುಂದಿಟ್ರೆ ನಾವು ಶೇಂಗಾದ ಮೌಲ್ಯವರ್ಧನೆ ಜೊತೆಗೆ ನಮ್ಮ ಆದಾಯವನ್ನು ಹೆಚ್ಚಿಸಬಹುದು. ಇನ್ನು ಏಕದಳ ಧಾನ್ಯಗಳಲ್ಲಿ ಬಂದರೆ ಭತ್ತ ನಮ್ಮ ರಾಯಚೂರು ಜಿಲ್ಲೆಯ ಮುಖ್ಯವಾದ ಬೆಳೆ. ಇದರಲ್ಲಿ ಭತ್ತವನ್ನು ಕಟಾವು ಮಾಡಿ ಮಿಲ್ಲಿಂಗ್ ಮಾಡುವವರಿಗೆ ಶೇಖರಿಸುವುದು ಇದು ಮೊದಲನೇ ಹಂತದ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಇನ್ನು ಕ್ಯೂರಿಂಗ್ ಮಾಡುವುದು ಮಿಲ್ಲಿಂಗಿಗೆ ಅನುಕೂಲವಾಗಲಿಕ್ಕೆ ಕ್ಯೂರಿಂಗ್ ಅಂತ ಮಾಡ್ತಾರೆ. ಸೊ ಕ್ಯೂರಿಂಗ್ ಮಾಡುವುದು ಒಂದು ಮೌಲ್ಯವರ್ಧನೆ ಹಂತ. ಇನ್ನು ಮಿಲ್ಲಿಂಗ್ ಮಾಡುವುದು ಉಪ ಉತ್ಪನ್ನಗಳಾದ ಭತ್ತದ ಹೊಟ್ಟು ಮತ್ತು ಅಕ್ಕಿ ತೌಡುಗಳನ್ನು ಮಾರುವುದು, ನುಚ್ಚು ಅಕ್ಕಿಯಿಂದ ಶಾವ್ಗೆ, ರೈಸ್ ಮತ್ತು ಪಶು ಆಹಾರದಂತೆ ತಯಾರಿಸಬಹುದು. ಅಕ್ಕಿ ತೌಡನ್ನು ಔಷಧೀಯ ಆಹಾರವನ್ನಾಗಿ ಉಪಯೋಗಿಸಬಹುದು, ಇದು ಮಧುಮೇಹಿಗಳಿಗೆ ಒಳ್ಳೆಯ ಆಹಾರ ಅಂತ ಕಂಡುಬಂದಿದೆ. ಇದರಿಂದ ಎಣ್ಣೆಯನ್ನು ಸಹ ತೆಗೆಯಲಾಗ್ತಾ ಇದ್ದು ಇದು ಅತ್ಯುತ್ತಮ ಮಾರ್ಕೆಟ್ ಡಿಮ್ಯಾಂಡ್ ಅನ್ನು ಹೊಂದಿದೆ. ಇನ್ನು ಸಣ್ಣ ಪ್ರಮಾಣದ ಮಿಲ್ಲುಗಳು ಇಂಧನದ ಮೂಲವನ್ನಾಗಿ ಈ ಅಕ್ಕಿ ಹೊಟ್ಟನ್ನು ಉಪಯೋಗಿಸಬಹುದು. ಉತ್ತಮ ದರ್ಜೆ ಸಿಮೆಂಟ್ ಹಾಗೂ ರಸ್ತೆಗಳನ್ನು ಸಹ ಮಾಡಲಿಕ್ಕೆ ಈ ಅಕ್ಕಿ ತೌಡನ್ನು ಉಪಯೋಗಿಸಬಹುದು ಅಂತ ಸಂಶೋಧನೆಗಳು ಕಂಡುಹಿಡಿದಾವೆ. ಇನ್ನು ಪ್ಲೈವುಡ್, ಆಕರ್ಷಕ ಬೋರ್ಡ್ಗಳು, ಫ್ಲೋರಿಂಗ್, ಪಾರ್ಟಿಷನ್, ಬಾಗಿಲು ಮತ್ತು ಕಿಟಕಿ ಶಟರ್ಸ್ಗಳ ತಯಾರಿಕೆಗೆ ಸಹ ಈ ಹೊಟ್ಟನ್ನು ಉಪಯೋಗಿಸಲಾಗುತ್ತಿದೆ. ರಾಯಚೂರಿನ ಹಿಂಗಾರು ಬೆಳೆಗಳಲ್ಲಿ ಮುಖ್ಯವಾಗಿ ಭತ್ತ, ಶೇಂಗಾ, ದಾಳಿಂಬೆ ಹಣ್ಣು ಮತ್ತು ಜೋಳ, ಈ ನಾಲ್ಕು ಬೆಳೆಗಳ ಮೌಲ್ಯವರ್ಧನೆ ಕ್ರಮಗಳನ್ನು ನಾವೀಗ ನೋಡ್ಕೊಂಡ್ವಿ. ಕನಿಷ್ಠ ಒಂದಾದರೂ ನಾವು ಈ ಮೌಲ್ಯವರ್ಧನಾ ಹಂತಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಪ್ರತಿ ಸಲ ನಮಗೆ ಸಿಗೋ ಬೆಲೆಗಿಂತ ಹೆಚ್ಚು ಬೆಲೆಗಳನ್ನು ನಾವು ಕೊಂಡು ನಮ್ಮ ಆದಾಯವನ್ನು ಹೆಚ್ಚಿಸ್ಕೋಬಹುದು ಅಂತ ಹೇಳ್ಬೋದು. ರೈತ ಬಾಂಧವರು, ಇದುವರೆಗೂ ಕೇಳಿದಲ್ಲ ಡಾಕ್ಟರ್ ಮೌನೇಶ್ವರಿ ಕಮ್ಮಾರ್ ಅವರು ಹೇಳಿದಂಥ ವಿಚಾರವನ್ನು, ಮೌಲ್ಯವರ್ಧನೆ ಮಾಡೋದ್ರಿಂದ ಸಾಕಷ್ಟು ಒಂದು ಆದಾಯವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ, ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಮೌಲ್ಯವರ್ಧನೆಯಿಂದ. ಈಗ ಈ ಮೌಲ್ಯವರ್ಧನೆ ಬಗ್ಗೆ ಕೃಷಿ ಅಂದರೆ ರೈತ ಮಹಿಳೆಯರಿಗೆ ಆಯಿತು ಮತ್ತು ರೈತರಿಗೆ ಈ ತರಬೇತಿ ವ್ಯವಸ್ಥೆ ಯಾವ ರೀತಿ ತಯಾರು ಮಾಡಬೇಕು, ಹೇಗೆ ಏನು ಅಂತಕ್ಕಂಥ ವಿಚಾರವನ್ನು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿ ಹೇಗೆ ತಗೊಳ್ಳಿಕ್ಕೆ ಅವಕಾಶಗಳಿದ್ದಾವೆ ಮತ್ತು ರೈತರು ಅಥವಾ ರೈತ ಮಹಿಳೆ ಈ ಮೌಲ್ಯವರ್ಧನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾಗಿತ್ತಂದರೆ ಅವರು ಏನು ಮಾಡಬೇಕು ಅಥವಾ ತರಬೇತಿಯನ್ನು ಪಡಿಬೇಕು ಅಂತ ಅವರು ಮನಸ್ಸಿದ್ರೆ ಹೇಗೆ ಅವರು ಈ ತರಬೇತಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ಡಾಕ್ಟರ್ ಮೌನೇಶ್ವರಿ ಅವರು ಹೇಳ್ತಾ ಇದ್ದಾರೆ. ಹೊಸದಾಗಿ ರಚನೆಯಾದ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ರೈತ ಮಹಿಳೆಯರಿಗೆ ಹಾಗೂ ರೈತರಿಗೆ ಕೆಲವು ಅನುಕೂಲತೆಗಳು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಉದಾಹರಣೆಗೆ ಹೇಳಬೇಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಕೃಷಿಗೆ, ತೋಟಗಾರಿಕೆಗೆ, ಹೈನುಗಾರಿಕೆಗೆ, ಬೇಸಾಯ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳು ರೈತರಿಗೆ ನಾವು ತಿಳಿಸ್ಕೊಡುವಂತಹ ಒಂದು ಕಾರ್ಯಕ್ರಮ ಇದು. ನಿರಂತರವಾಗಿ ನಡೆದಿರುತ್ತೆ. ಇನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿಯೇ ಇರುವಂತಹ ಕೃಷಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಮಹಾವಿದ್ಯಾಲಯದಲ್ಲಿ ಆಹಾರ ಮತ್ತು ಸಂಸ್ಕರಣಾ ಇಂಜಿನಿಯರಿಂಗ್ ಒಂದು ವಿಶೇಷವಾದಂತಹ ವಿಭಾಗವೇ ಇದ್ದು ಅಲ್ಲಿ ಎಲ್ಲಾ ಬೆಳೆಗಳ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತಹ ಮಷಿನರಿಗಳು ಸಹ ಲಭ್ಯವಿದ್ದು ತರಬೇತಿಯೂ ಸಹ ಅಲ್ಲಿ ನೀಡಲಾಗ್ತಾ ಇದೆ. ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ರೈತರು ಯಾವ ತರ ತಮ್ಮ ಉತ್ಪನ್ನಗಳನ್ನು ಒಣಗಿಸಬಹುದು ಅನ್ನುವಂತಹ ಒಂದು ತಂತ್ರಜ್ಞಾನಗಳನ್ನು ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಈ ಎಲ್ಲ ಅನುಕೂಲತೆಗಳು ರೈತರಿಗೆ ನೋಡಲಿಕ್ಕೆ ಮತ್ತು ತರಬೇತಿ ತಗೊಳ್ಳಿಕ್ಕೂ ಸಹ ಲಭ್ಯ ಇದ್ದಾವೆ. ಇದಲ್ಲದೆ ನಮ್ಮ ಯೂನಿವರ್ಸಿಟಿನಲ್ಲಿ ಬಯೋ ಕಂಟ್ರೋಲ್ ಅಂದ್ರೆ ಜೈವಿಕ ನಿಯಂತ್ರಣ ಒಂದು ವಿಭಾಗವಿದೆ. ಸೊ ಈ ವಿಭಾಗದಲ್ಲಿ ಎರೆಹುಳು ಗೊಬ್ಬರ, ಜೈವಿಕ ಕೀಟನಾಶಕಗಳ ತಯಾರಿಕೆ, ಈ ಎಲ್ಲ ಜೈವಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ಹಾಗೂ ತರಬೇತಿಯನ್ನು ಸಹ ನಿರಂತರವಾಗಿ ಕೊಡ್ತಾ ಇದ್ದಾರೆ. ಸೊ ರೈತರು ಇದರ ಲಾಭವನ್ನ ತೆಗೆದುಕೊಂಡು ತಮ್ಮ ಆದಾಯದಲ್ಲಿ ಹೆಚ್ಚಿನ ಇಳುವರಿಯನ್ನು ಕಾಣಬಹುದು ಅಂತ ನಾನು. ಹಾಲಿನ ಮೌಲ್ಯವರ್ಧನೆ ಬಗ್ಗೆ ಸತತವಾಗಿ ನಾವು ಯಾವ ರೀತಿ ಹಾಲಿಂದ ಖೋವಾ ತಯಾರಿಕೆ, ಪೇಡ ತಯಾರಿಕೆ ಮಾಡಬಹುದು ಅಂತ ಹಾಗೂ ಶುದ್ಧ ಹಾಲನ್ನ ಯಾವ ರೀತಿ ನಾವು ಉತ್ಪಾದನೆ ಮಾಡಬಹುದು ಅಂತ ನಿರಂತರವಾಗಿ ನಾವು ಸಾವಿರಾರು ಮಹಿಳೆಯರಿಗೆ ಪ್ರತಿ ವರ್ಷ ಇಲ್ಲಿ ತರಬೇತಿನ ಕೊಡ್ತಾ ಇದ್ದೇವೆ KMF ನ ಸಹಯೋಗದೊಂದಿಗೆ. ಸೊ ಈ ಎಲ್ಲ ತರಬೇತಿ ಸೌಲಭ್ಯಗಳನ್ನ ರೈತರು ಹಾಗೂ ರೈತ ಮಹಿಳೆಯರು ತೆಗೆದುಕೊಳ್ಳಬಹುದು ಅಂತ ಹೇಳ್ತೀವಿ. ಇದುವರೆಗೆ ಹಿಂಗಾರು ಬೆಳೆಗಳ ಮೌಲ್ಯವರ್ಧನೆ ಕುರಿತು ಗೃಹ ವಿಜ್ಞಾನಿಯಾದಂತಹ ಡಾಕ್ಟರ್ ಮೌನೇಶ್ವರಿ ಆರ್ ಕಮ್ಮಾರ್ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸುಖ ಹೋಯಾ ಬೇ ಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯಿ, ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭಿ ಭಾಯಿ. ರಿಣಿ ಯಾ ಅರಿಣಿ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಏಕ್ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಬೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೀಗಿದೆ. ಮಾನ್ವಿ ಮಾರುಕಟ್ಟೆ ಭತ್ತ ಹೊಸ ಸೋನಾ ಮಸರಿ 1,400 ರೂಪಾಯಿಯಿಂದ 1,860 ರೂಪಾಯಿ, ಭತ್ತ ಹಳೆ ಸೋನಾ ಮಸರಿ 2,000 ರೂಪಾಯಿಯಿಂದ 2,000 ರೂಪಾಯಿ. ಇನ್ನು ರಾಯಚೂರು ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಬೇಟೆ ಧಾರಣೆ. ಕಡಲೆಕಾಳು 4,343 ರೂಪಾಯಿಯಿಂದ 4,853 ರೂಪಾಯಿ, ಹತ್ತಿ ಹೈಬ್ರಿಡ್ 9,000 ರೂಪಾಯಿಯಿಂದ 10,200 ರೂಪಾಯಿಗಳು. ಇನ್ನು ಶೇಂಗಾ ಗುಂಗ್ರಿ 4,296 ರೂಪಾಯಿಯಿಂದ 7,019 ರೂಪಾಯಿಗಳು. ಇನ್ನು ಈರುಳ್ಳಿ 510 ರೂಪಾಯಿಯಿಂದ 1,750 ರೂಪಾಯಿಗಳು. ಕೆಂಪು ತೊಗರಿ 4,300 ರೂಪಾಯಿಯಿಂದ 8,449 ರೂಪಾಯಿಗಳು. ಬಿಳಿ ತೊಗರಿ 4,554 ರೂಪಾಯಿಯಿಂದ 6,309 ರೂಪಾಯಿಗಳು. ಇನ್ನು ಲಿಂಗಸುಗೂರು ಮಾರುಕಟ್ಟೆ ಸಜ್ಜೆ 1,980 ರೂಪಾಯಿಯಿಂದ 2,240 ರೂಪಾಯಿಗಳು. ಕಡಲೆಕಾಳು 4,890 ರೂಪಾಯಿಯಿಂದ 4,890 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರಾಯಚೂರು ಕೇಂದ್ರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ರೈತ ಬಂಧು ಅಭಿಯಾನ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಇಂದಿನ ವಿಷಯ ರೈತ ಬಂಧು ಯೋಜನೆಯ ಅಡಿ ಎರೆಗೊಬ್ಬರ ಉತ್ಪಾದನೆ ತಾಂತ್ರಿಕತೆ ಕುರಿತು ಡಾಕ್ಟರ್ ಜೆ ಅಶೋಕ್ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಅಶೋಕ್ ಅವರೇ. ನಮಸ್ತೆ. ಇತ್ತೀಚೆಗೆ ಸಾಕಷ್ಟು ಜನ ರೈತರು ಎರೆಗೊಬ್ಬರ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ, ಆದರೆ ವೈಜ್ಞಾನಿಕವಾದ ಪದ್ಧತಿಗಳು ಸಾಕಷ್ಟು ಮಂದಿಗೆ ಗೊತ್ತಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಎರೆಹುಳು ಉತ್ಪಾದನೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ರಿ. ಮೊದಲನೇದಾಗಿ ರೈತರು ಯಾರು ಎರೆಗೊಬ್ಬರ ಉತ್ಪಾದನೆ ಮಾಡಬೇಕು ಅನ್ನೋರು ಸ್ಥಳದ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕು, ತೊಟ್ಟಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ತೊಟ್ಟಿಗಳನ್ನು ಎಷ್ಟೆಷ್ಟು ಸೈಜಿನ ತೊಟ್ಟಿಗಳನ್ನು ಮಾಡ್ಕೋಬೇಕಾಗತ್ತೆ ಅಂತಿರ್ತಾವೆ? ಎರೆಗೊಬ್ಬರ ತಯಾರು ಮಾಡ್ಕೋಬೇಕು ಅಂತಂದಪ್ಪ ಅಂದರೆ ಫಸ್ಟ್ ಸ್ಥಳದ ಆಯ್ಕೆ ಬಹಳಷ್ಟು ಮುಖ್ಯ. ಏನು ಅಂತಂದರೆ ಮಳೆಗಾಲದಲ್ಲಿ ನೀರು ಆ ಜಾಗದಲ್ಲಿ ನಿಲ್ಲಬಾರದು. ಅದರ ಅರ್ಥ ಏನು ಅಂತಂದರೆ ಎತ್ತರವಾದ ಪ್ರದೇಶನ ಆಯ್ಕೆ ಮಾಡ್ಕೋಬೇಕು. ಅದರ ನಂತರ ಯಾವ ಪದ್ಧತಿನಲ್ಲಿ ನಾವು ಎರೆಗೊಬ್ಬರ ತಯಾರು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಫಸ್ಟೇ ತಿಳ್ಕೊಬೇಕು. ನಮ್ಮಲ್ಲಿ ದುಡ್ಡಿತ್ತು ಅಂತಂದಪ್ಪ ಅಂದರೆ ಅದಕ್ಕೆ ವಿಧಾನ ಬೇರೆ. ದುಡ್ಡು ಬಹಳ ಕಮ್ಮಿ ಇದೆ ನಮ್ಮಲ್ಲಿ ಅಂತಂದರೆ ಅದಕ್ಕೆ ವಿಧಾನ ಬೇರೆ. ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಭೂಮಟ್ಟದಿಂದ ಕೆಳಗೆ ನಿರ್ಮಾಣ ಮಾಡಿದ ಆಯತಾಕಾರದ ತೊಟ್ಟಿಗಳಲ್ಲಿ ಅಂದ್ರೆ ಏನು 10 ಮೀಟರ್ ಉದ್ದ, 1 ಮೀಟರ್ ಅಗಲ, 1/2 ಮೀಟರ್ ಆಳ ಇರ್ತಕ್ಕಂತಹ ತೊಟ್ಟಿಗಳಲ್ಲಿ ನಾವು ಸಾಕಾಣಿಕೆ ಮಾಡಬಹುದು. ಇಲ್ವಾ ನಮಗೆ ಇವನ್ ಬಿಟ್ಟು ನೋಡಕ್ಕಾಗಲ್ಲ ಅಂತಂದಪ್ಪ ಅಂದ್ರೆ ಭೂಮಟ್ಟದ ಮೇಲೆ ಆಯತಾಕಾರದ ಮಾದರಿನಲ್ಲಿ ಕಸಗಳನ್ನ ಲೇಯರ್ ಲೇಯರ್ ತುಂಬಿ ಏನೂ ಯಾವುದೇ ತರದ ಗುಂಡಿ ಹೊಡಿಲಾರ್ದೇನೆ ಕಟ್ಟಡ ಕಟ್ಟಲಾರ್ದೇನೆ ಅದನ್ನು ಸಾಕ್ಲಿಕ್ಕೆ ವ್ಯವಸ್ಥೆ ಇದೆ. ಆ ತರನು ಮಾಡಬಹುದು. ಆಯತಾಕಾರದ ಭೂಮಟ್ಟದಿಂದ ಮೇಲೆ ಇಟ್ಟಿಗೆಯಿಂದ ನಿರ್ಮಾಣ ಆಗಿರ್ಬೋದು ಅಥವಾ ಪಾತಿ ಕಲ್ಲುಗಳಿಂದ ನಿರ್ಮಾಣ ಮಾಡಿರ್ಬೋದು, ಇಂತಹ ಅಂಕಣಗಳಲ್ಲೂ ಸಹಿತ ಹುಳುಗಳನ್ನ ಸಾಕಾಣಿಕೆ ಮಾಡಬೇಕು. ಒಟ್ಟು 3 ವಿಧಾನ. ಒಂದು ಭೂಮಟ್ಟದಿಂದ ಕೆಳಗೆ ಭೂಮಟ್ಟದಲ್ಲಿ ತೊಟ್ಟಿಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ನಾವು ಹುಳುಗಳನ್ನ ಸಾಕಾಣಿಕೆ ಮಾಡಬಹುದು. ವೈಜ್ಞಾನಿಕವಾಗಿ ಯಾವ ಒಂದು ಅಳತೆ ತೊಟ್ಟಿಗಳನ್ನ ನಿರ್ಮಾಣ ಮಾಡಬಹುದು? ಸುಮಾರು 10 ಮೀಟರ್ ಉದ್ದ, 1 ಮೀಟರ್ ಅಗಲ, 1/2 ಮೀಟರ್ಗಿಂತ ಸ್ವಲ್ಪ ಆಳ ಇತ್ತು ಅನ್ನಪ್ಪ ಅಂದ್ರೆ ಭಾರಿ ಒಳ್ಳೇದು. ಇಂತ ಒಂದು ತೊಟ್ಟಿನಲ್ಲಿ ಸುಮಾರು 1200 ಕೆಜಿ ಅಷ್ಟು ನಾವು ಕಸಗಳನ್ನ ತುಂಬಬಹುದು. ಅಂದ್ರೆ ತ್ಯಾಜ್ಯ ವಸ್ತುಗಳನ್ನ ಕಸ ಒಂದು ತೊಟ್ಟಿನಲ್ಲಿ 10 ಮೀಟರ್ ಉದ್ದ, 1 ಮೀಟರ್ ಅಗಲ, ಆಮೇಲೆ 1.25 ಮೀಟರ್ ಆಳ. ಇದರಲ್ಲಿ ಸುಮಾರು 1200 ಕೆಜಿ ಅಷ್ಟು ತ್ಯಾಜ್ಯ ವಸ್ತುಗಳನ್ನ ತುಂಬಬಹುದು. ಇದರಲ್ಲಿ ಶೇಕಡಾ 75%, 800 ಕೆಜಿಯಿಂದ 900 ಕೆಜಿ ವರ್ಗೂ ನಮಗೆ ಎರೆಗೊಬ್ಬರ ಉತ್ಪಾದನೆ ಮಾಡಬಹುದು ಒಂದು ತೊಟ್ಟಿಯಿಂದ. ಈ ತರ ಒಂದು ಗುಂಟೆ ಜಾಗದಲ್ಲಿ ಅಂದ್ರೆ ಏನು 33 ಅಡಿ ಅಗಲ, 33 ಅಡಿ ಉದ್ದ, ಇದರಲ್ಲಿ 5 ತೊಟ್ಟಿಗಳನ್ನಾಗಲಿ ಅಥವಾ ಗುಂಡಿಗಳನ್ನಾಗಲಿ ನಿರ್ಮಾಣ ಮಾಡಿಕೊಂಡು ನಾವು ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದು. ಅಂದ್ರೆ ರೈತರು ಇಷ್ಟೇ ತೊಟ್ಟಿಗಳು ಬೇಕನ್ನೋದು ನಿರ್ಧಾರ ಮಾಡಲಿಕ್ಕೆ ಅವರಲ್ಲಿ ಇರತಕ್ಕಂತಹ ಕಸ ಇರಬಹುದು ಅದರ ಮೇಲೆ ನಿರ್ಧಾರ ಮಾಡಬಹುದು. ಈಗ ಅವರಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಏನು ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತದೆ. ಅವರಲ್ಲಿ ಎಷ್ಟು ರಾಸುಗಳಿದಾವೆ, ಏನ್ ಬೆಳೆ ಬೆಳೀತಾರೆ, ಅದರಲ್ಲಿ ಏನು ಕಸ ಉತ್ಪಾದನೆ ಆಗ್ತದೆ, ಆ ಕಸನ ಇದಕ್ಕೆ ಬಳಕೆ ಮಾಡ್ಕೋಬಹುದೋ ಬೇಡವೋ, ಇವೆಲ್ಲಾನು ಚೆನ್ನಾಗಿ ಕುಲಂಕುಷಿತವಾಗಿ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಉತ್ತಮ. ಅಂದ್ರೆ ಎರೆಗೊಬ್ಬರ ಉತ್ಪಾದನೆ ಮಾಡ್ಬೇಕನ್ನೋರು ರೈತರು ಮುಖ್ಯವಾಗಿ ಅವ್ರ ಮನೆಯಲ್ಲಿ ಪ್ರಾಣಿ ಸಾಕಾಣಿಕೆ ಇರಬೇಕು. ಇದ್ರೆ ಬಹಳ ಒಳ್ಳೇದು. ಯಾಕೆ ಅಂತಂದ್ರೆ ಸಗಣಿ ಅಥವಾ ಆಡಿನ ಹಿಕ್ಕೆ, ಕುರಿ ಹಿಕ್ಕೆ ಇವೆಲ್ಲ ಬೇಕಾಗೇ ಬೇಕಾಗ್ತದೆ. ಇದ್ರ ಮೇಲೆ ಚೆನ್ನಾಗಿ ತಿಂದು ಸೈಜ್ ನಲ್ಲೂ ದಪ್ಪ ಬರುತ್ತೆ, ವಂಶಾಭಿವೃದ್ಧಿ ಚೆನ್ನಾಗಿರುತ್ತೆ, ಸಂಖ್ಯೆಗಳು ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ತ್ಯಾಜ್ಯ ವಸ್ತುಗಳ ಜೊತೆಗೆ ಇದನ್ನ ಹಾಕ್ಲೇಬೇಕು. ಈಗ ತೊಟ್ಟಿಗಳನ್ನು ನಿರ್ಮಾಣ ಮಾಡಿದ ಮೇಲೆ ಅದಕ್ಕೆಲ್ಲ ಮಳೆಯಿಂದ ರಕ್ಷಣೆ ಇರಬಹುದು, ಸೂರ್ಯನ ಶಾಖದಿಂದ ರಕ್ಷಣೆ, ಏನಾದರೂ ಮೇಲ್ಗಡೆ ಈಗ ನೋಡಿ ನಾವು ರೈತರು ಶ್ರೀಮಂತರಿದ್ದು ಅಂದಪ್ಪ ಅಂದ್ರೆ ಮೇಲೆ ಚಪ್ರ ನಿರ್ಮಾಣ ಮಾಡ್ರಿ, ತೊಂದರೆ ಇಲ್ಲ. ಒಂದ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಆದರೆ ನಿಮ್ಮ ತ್ಯಾಜ್ಯ ವಸ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿದ್ದೇ ಆಯ್ತು ಅಂತಂದಪ್ಪ ಅಂದ್ರೆ ಎರೆಗೊಬ್ಬರ ಉತ್ಪಾದನೆಯಲ್ಲಿನೇ ನಾನು ಒಂದು ಕೈಗಾರಿಕೆ ತರ ಆಚರಣೆ ತರ್ತೀನಿ ಅನ್ನೋದಾಯ್ತು ಅಂದಪ್ಪ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು. ಇಲ್ಲ ನನ್ ಸಣ್ಣ ರೈತ, ನನಗೆ ಖರ್ಚು ಕಮ್ಮಿ ಮಾಡ್ಕೋಬೇಕು ಅಂತಂದಪ್ಪ ಅಂದ್ರೆ ಅಂಕಣಗಳು ಏನಿದೆಯಲ್ಲ ಅದಕ್ಕೆ ನೆರಳು ಕೊಡಕ್ ಆಗದೇ ಇದ್ದಂತ ಸಂದರ್ಭದಲ್ಲಿ ಆ ಅಂಕಣಕ್ಕೆ ನಾವು ಮೇಲ್ಪದರು ಒದಿಸ್ತೀವಿ. ಆ ಮೇಲ್ಪದರು ಸುಮಾರು 1-1.5 ಅಡಿ ಹುಲ್ಲಿರ್ಬೋದು, ಭತ್ತದ ಹುಲ್ಲಿರ್ಬೋದು ಅಥವಾ ತೆಂಗಿನ ಗರಿಗಳಿರ್ಬೋದು, ಇದರಿಂದ ಮುಚ್ಚಿ ನಾವು ತೇವಾಂಶ ಕಾಪಾಡಬಹುದು. ಹುಳುಗಳನ್ನ ಸೂರ್ಯನ ಕಿರಣಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಸಹಿತ ಕಾಪಾಡ್ಕೋಬಹುದು. ಈಗ ಬಹಳಷ್ಟು ಜನ ರೈತರು ಗಿಡದ ಕೆಳಗಡೆ ಮಾಡಿರ್ತಾರೆ, ಹೇಗೆ ಅದು ವೈಜ್ಞಾನಿಕವಾಗಿ ಒಳ್ಳೇದಂತರ ಮೇಲೆ ಏನಿರೋದಿಲ್ಲ, ಗಿಡದ ಕೆಳಗಡೆ ಮಾಡಬಹುದು, ಏನು ಅದರಿಂದ ಏನ್ ತೊಂದರೆ ಆಗೋದಿಲ್ಲ, ಗಿಡದ ನೆರಳು ಇರುತ್ತೆ ಅದ್ರ ಕೆಳಗನ್ನು ಮಾಡ್ಕೋಬಹುದು. ಈಗ ಒಮ್ಮೆ ಉತ್ತಮ ಮಳೆಯಾಗಿ ಮಳೆ ನೀರು ತುಂಬಿಕೊಂಡು ಬಿಡೋದು ಒಮ್ಮೆ ತೊಟ್ಟಿಗಳಲ್ಲಿ, ಆ ಸಂದರ್ಭದಲ್ಲಿ ಏನು ಅಂತ ಸ್ಥಳನ ಆಯ್ಕೆ ಮಾಡಬಾರ್ದು, ಬಸ್ತು ಹೋಗ್ಬೇಕು ಅಂತ ಜಾಗ. ಆಮೇಲೆ ಇದನ್ನ ನಾವು ಎರೆಗೊಬ್ಬರ ತಯಾರಿಸಬೇಕು ಅಂತಂದ್ರೆ ಮುಖ್ಯವಾದಂತಹದ್ದು ತ್ಯಾಜ್ಯ ವಸ್ತುಗಳು ಮತ್ತೆ ನೀರು, ನೀರು ಆಮೇಲೆ ಸಗಣಿ, ಸಗಣಿ ಮೂರು ಬೇಕು, ಇವು ಮೂರು ಇಟ್ಕೊಂಡೇ ಮಾಡ್ಬೇಕು ನಾವು. ಹೌದೌದು. ಆಮೇಲೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ವೈರಿಗಳೇನು ಎರೆಹುಳುಗಳಿಗೆ, ಹಂದಿ ದೊಡ್ಡ ಪ್ರಮಾಣದ ವೈರಿ, ಅದಕ್ಕೇನಾದ್ರೂ ಪಿಕ್ ಪ್ರೂಫ್ ಫೆನ್ಸಿಂಗ್ ಇರಲಿಲ್ಲ ಅಂತಂದಪ್ಪ ಅಂದ್ರೆ, ಒಂದ್ ಸಾರಿ ಎರೆ ಮಡಿನಲ್ಲಿ ಮುಖ ಇಟ್ಟು ಅಂದಪ್ಪ ಅಂದ್ರೆ ಹುಳುಗಳು ಪೂರ್ಣ ಪ್ರಮಾಣದಲ್ಲಿ ಖಾಲಿ ಆಗೋವರೆಗೂ ಬಿಡೋದಿಲ್ಲ. ಅದು ಅಷ್ಟು ಬಹಳ ಪ್ರಿಯವಾದಂತ ಆಹಾರ ಎರೆಹುಳು ಹಂದಿಗಳಿಗೆ. ಹಂದಿಗಳಿಗೆ ಹಂದಿಗಳಿದ್ವು ಅಂದ್ರೆ ಅದಕ್ಕೆ ಫೆನ್ಸಿಂಗ್ ಅನ್ನ ಹಾಕೋದು ಒಳ್ಳೇದು, ಭಾರಿ ಇಂಪಾರ್ಟೆಂಟ್. ಫಿಕ್ ಪ್ರೂಫ್ ಫೆನ್ಸಿಂಗ್ ಅಂತಾನೆ ಹೇಳ್ತಾರೆ, ಚೈನ್ ಲಿಂಕ್ ಫೆನ್ಸ್ ಅಂತ ಹೇಳ್ತಾರೆ ನೋಡಿ, ಅದನ್ನ ಹಾಕ್ಬೇಕು. ಈಗ ತೊಟ್ಟಿಯನ್ನ ನಿರ್ಮಾಣ ಮಾಡಿದ್ಮೇಲೆ ಅಲ್ಲಿ ಏನಾದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಾ ತೊಟ್ಟಿಗೆ? ನೋಡಿ, ಈಗ ಇದು ಬಹಳಷ್ಟು ಪ್ರಮುಖವಾದಂತಹ ಪ್ರಶ್ನೆ. ನಾವು ಜಾಗ ಏನ್ ಆಯ್ಕೆ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಎದ್ದಲ್ ಹಾವಳಿ ಇತ್ತು ಅಂತಂದಪ್ಪ ಅಂದ್ರೆ, ಉತ್ತ ಏನಾದ್ರು ಇತ್ತು ಅಂತಂದಪ್ಪ ಅಂದ್ರೆ ಆ ರಾಣಿನ ಕೊಲ್ಲೇಬೇಕು. ಇಲ್ಲ, ಇನ್ನೊಂದು ಕ್ರಮ ವಹಿಸಬಹುದು ಏನು ಅಂತಂದಪ್ಪ ಅಂದ್ರೆ, ನಾವೇನ್ ನಿರ್ಮಾಣ ಮಾಡಿರ್ತೀವಿ ತೊಟ್ಟಿ, ಅದಕ್ಕೆ ಕ್ಲೋರೋಫೈರಿಫಾಸ್ ಔಷಧ 20 EC ಈ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ml ಸೇರಿಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಿ ಇಮಿಡಿಯೇಟ್ ಆಗಿ ತುಂಬತಕ್ಕಂಥದ್ದಲ್ಲ, ಯಾಕೆ ಅಂದ್ರೆ ಅದು ವಿಷ, ಆ ವಿಷದಲ್ಲಿ ಈ ಎರೆಹುಳು ಬದುಕಲ್ಲ. ಅದಕ್ಕೋಸ್ಕರ ತ್ಯಾಜ್ಯ ವಸ್ತುಗಳನ್ನು ತುಂಬೋದಕ್ಕಿಂತ ಮೊದಲು ಒಂದು 2-3 ವಾರಗಳ ಕಾಲಾವಕಾಶ ಕೊಡಬೇಕು. ಇದರಿಂದ ಆ ವಿಷದ ಪ್ರಮಾಣ ಕಮ್ಮಿ ಆಗುತ್ತೆ. ನಂತರ ಬರ್ತಕ್ಕಂಥದ್ದು ಏನಪ್ಪ ಪ್ರಶ್ನೆ ಅಂತಂದಪ್ಪ ಅಂದ್ರೆ, ತ್ಯಾಜ್ಯ ವಸ್ತುಗಳನ್ನು ತುಂಬೋದು ಹೇಗೆ, ತ್ಯಾಜ್ಯ ವಸ್ತುಗಳನ್ನ ಹೇಗೆ ತುಂಬಬೇಕಾಗತ್ತೆ? ಈಗ ನೋಡ್ರಿ, ಎರೆಗಳನ್ನು ಹೇಗೆ ಬಿಡಬೇಕು ಇಲ್ಲಿ? ಈಗ ಮೊದಲನೇ ಪದರ ಭೂಮಿಗೆ ಎತ್ತಿ, ಮೊದಲನೇ ಪದರ ಅಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂತಹ ಪದಾರ್ಥಗಳು, ಕಬ್ಬಿನ ಸಿಪ್ಪೆ ಇರ್ಬೋದು, ಭತ್ತದ ಹುಲ್ಲಿರ್ಬೋದು, ಅಥವಾ ತೆಂಗಿನ ಗರಿಗಳಿರ್ಬೋದು. ಎಷ್ಟು ದಪ್ಪ ಹಾಕ್ಬೇಕು ಅಂತಂದ್ರೆ ಸುಮಾರು 1-9 ಅಂಗ್ಲ, ಅಲ್ಲಿ ಪೊಳ್ಳು ಪೊಳ್ಳಾಗಿರುತ್ತದೆ. ಆ ಪೊಳ್ಳು ಜಾಗದಲ್ಲಿ ಒಂದ್ ಸ್ವಲ್ಪ ಮಣ್ಣನ್ನು ಹಾಕ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದಪ್ಪ ಅಂದ್ರೆ, ಎರೆಹುಳುಗಳನ್ನ ಹಾಸಿಗೆ ತಯಾರಾಗುತ್ತೆ. ಅಂದ್ರೆ ಏನು, ಎರೆಹುಳುಗಳಿಗೆ ಮೇಲೆ ಆಹಾರ ಅಥವಾ ನೀರು ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ಇಲ್ಲಿಗೆ ಬಂದವು ಜೀವ ಹಿಡ್ಕೋಬಹುದು. ಇದು ಮುಖ್ಯ. ಒಂದು ಸುಮಾರು 9 ಇಂಚು ಇದ್ರ ಮೇಲೆ ಸಗಣಿ, 1-3 ಇಂಚು ಸಗಣಿ ಹಾಕ್ಬೇಕು. ಇದು ಬೆಡ್, ಇದು ಈ ಬೆಡ್ ಹುಳುಗಳಿಗೆ ಇನ್ಶೂರೆನ್ಸ್ ಇದ್ದಂಗೆ. ಸಗಣಿಯನ್ನ ನೇರವಾಗಿ ರಾಡಿ ಮಾಡಿ ಹಾಕ್ಬೋದು, ಇಲ್ಲ ಸಗಣಿನ ಇಲ್ಲ ನಾವು ಸದ್ಬಳಕೆ ಮಾಡ್ತೀವಿ, ಗೋಬರ್ ಗ್ಯಾಸ್ ತಯಾರು ಮಾಡ್ತೀವಿ ಅಂತಂದಪ್ಪ ಅಂದ್ರೆ ರಾಡಿನೂ ಹಾಕ್ಬಹುದು. ಅದ್ರದ್ದೇನು ಗೋಬರ್ ಗ್ಯಾಸ್ ರಾಡಿ ಏನ್ ಬರ್ತದಲ್ಲ ಅದನ್ನ ಬೇಕಾದ್ರೆ ಇದಕ್ಕೆ ಉಪಯೋಗಿಸಬಹುದು. ಆಮೇಲೆ ಈ ಪದರದ ನಂತರ ಒಣಕಸ, ಒಣಕಸ ಸುಮಾರು 1 ಅಡಿಯಷ್ಟು, 1 ಅಡಿ ಎತ್ತರದಷ್ಟು ಒಣಕಸ. ಒಣಕಸ ಅಂದ್ರೆ ಏನು, 1 ಮುತುವರ್ಜಿ ವಹಿಸ್ಬೇಕೇನು ಅಂತಂದ್ರೆ, ತರಗೆಲೆಗಳಿರ್ಬೋದು ಅಥವಾ ಹುಲ್ಲಿರ್ಬೋದು ಅಥವಾ ಯಾವುದೇ ತರದ ಕಸ ಇರಬಹುದು, ಕಳೆ ಕಸ ಕಿತ್ತಿರ್ತಾರೆ, ಕಿತ್ತಿರ್ತೀವಿ. ಆದ್ರೆ ಒಂದು ಇಲ್ಲಿ ನಾವು ಪರಿಗಣನೆ ಏನ್ ತಗೋಬೇಕು ಅಂತಂದಪ್ಪ ಅಂದ್ರೆ, ಹೂ ಆಡಿರಬಾರ್ದು, ಹೂ ಆಡೋದಕ್ಕಿಂತ ಮೊದಲೇ ಇರಬೇಕು, ಒಣಗಿರ್ಬೇಕು. ಅದನ್ನ ಹಾಕಿ ಅದರ ಮೇಲೆ ಮತ್ತೆ ಸಗಣಿ ರಾಡಿ ಹಾಕ್ಬೇಕು. 1 ಅಡಿ ಕಸವನ್ನು ತುಂಬಿ ಆಮೇಲೆ ಮತ್ತೆ ಸಗಣಿ, 1-2-3 ಇಂಚು ಅಂದ್ರೆ ಏನು, ಸಗಣಿ ರಾಡಿ ಮಾಡಾದ್ರೂ ಹಾಕ್ಬೋದು, ಅಂದ್ರೆ ಏನು ಅದು ಒದ್ದೆ ಆಗ್ಬೇಕು. ಆಮೇಲೆ ಹಸಿಕಸ, ಹಸಿಕಸ ಅಂದ್ರೆ ಏನು, ಹುಲ್ಲು ತೆಗೆದಿರ್ತೀವಿ ಅಥವಾ ಯಾವ್ದಾರ ರಾಸುಗಳು ತಿಂದು ಉಳಿದಂತಹ ಪದಾರ್ಥಗಳನ್ನ ಅಲ್ಲಿ ಹಾಕ್ಬೋದು. ಇದ್ರ ಮೇಲೆ ಮತ್ತೆ ಸಗಣಿ, ಇದ್ರ ಮೇಲೆ ಮತ್ತೆ ಒಣಕಸ, ಇದ್ರ ಮೇಲೆ ಹಸಿಕಸ. ಎಲ್ಲಾ ಕಸದ ಮಧ್ಯನೂ ಸಗಣಿ ಇರ್ತಕ್ಕಂತಹದ್ದು ಬಹಳಷ್ಟು ಮುಖ್ಯ. ಪ್ರತಿಯೊಂದು ಒಣಕಸ ಆದ್ಮೇಲೆ ಒಂದರ ಲೇಯರ್ ಸಗಣಿ, ಸುಮಾರು 1-2 ಅಡಿಯಷ್ಟು ಎತ್ತರಕ್ಕೆ ನಾವು, 2-3 ಅಡಿ ಎತ್ತರಕ್ಕೆ ನಾವು ತುಂಬಬೇಕು. ಅಂದ್ರೆ ಅದು ಎರೆಹುಳು ತೊಟ್ಟಿಯ 1-2 ಅಡಿ ಮೇಲೆ ಬರಬೇಕು ಕಸ ಎಲ್ಲ ತುಂಬಿದ್ದು. ಅಷ್ಟಿಲ್ದಿದ್ರು ಸುಮಾರು 1 ಅಡಿನಾದ್ರೂ ಮೇಲ್ ಬಂದು ತೊಂದರೆ ಇಲ್ಲ. ಹೊರಪದರ ಏನಿರುತ್ತಲ್ಲ, ತೆಂಗಿನ ಗರಿದಾಗಿರ್ಬೋದು ಅಥವಾ ಕಬ್ಬಿನ ಸಿಪ್ಪೆ, ನಿಮ್ಮಲ್ಲಿ ಯಾವುದು ಲೋಕಲಿ ಅವೈಲಬಲ್ ಮೆಟೀರಿಯಲ್ ಆ ಭಾಗದ ಸ್ಥಳೀಯ ಭಾಗದಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲ ಹೊದಿಕೆಯಾಗಿ ಉಪಯೋಗಿಸ್ಬೇಕು. ಇದು ತಯಾರಾದ್ಮೇಲೆ ಆ ಮಡಿಗೆ ಚೆನ್ನಾಗಿ ನೀರು ಕೊಟ್ಕೊಂಡಿರ್ಬೇಕು. ಯಾವುದೇ ಕಾರಣಕ್ಕೂ ಮೇಲ್ಪದರದಲ್ಲಿ ಏನು ಇಟ್ಟಿರ್ತೀವಲ್ಲ ಅದು ಹಸಿಯಾಗಿರೋ ತರ ನೋಡ್ಕೋಬೇಕು. ನೀರು ಚುಮುಕಿಸ್ತಾ ಇರಬೇಕು, ಕೊನೆ ಪಕ್ಷ 2 ದಿನಕ್ಕೆ 1 ಸರಿನಾದ್ರೂ ನಾವು ನೀರು ಚುಮುಕಿಸದ್ದೇ ಆದಲ್ಲಿ ಅದು ಏನು 2-3 ಅಡಿ ಎತ್ತರಕ್ಕೆ ತುಂಬಿರ್ತೀವಿ ನಾವು, ಒಂದು 15-20 ದಿನ ಬಿಟ್ಟ ಅನ್ನಪ್ಪ ಅಂದ್ರೆ ಅದು ಕುಸಿತ ಕಾಣುತ್ತೆ, ಎತ್ತರದಲ್ಲಿ ಕುಸಿತ ಕಾಣುತ್ತೆ, ಒಳ್ಯಾಕ ಹೋಗುತ್ತೆ ಸ್ವಲ್ಪ. ಅವಾಗ ಅದರ ಏನ್ ಅರ್ಥ ಅನ್ನಪ್ಪ ಅಂದ್ರೆ ತ್ಯಾಜ್ಯ ವಸ್ತುಗಳು ಕೊಳಿತಾ ಇದಾವೆ. ಈ ಕೊಳಿತಂತಹ ತ್ಯಾಜ್ಯ ವಸ್ತುಗಳು ಎರೆಹುಳುಗಳಿಗೆ ಸೂಕ್ತ ಆಹಾರ. ಇಂಥ ಸಂದರ್ಭದಲ್ಲಿ ನಾವು ಮೇಲ್ಪದರ ಏನ್ ಒದಿಸಿರ್ತೀವಲ್ಲ ಅದನ್ನ ತೆಗೆದು ಪಕ್ಕಕ್ಕಿಟ್ಟು, ಒಣ ಕಸ ತೆಗೆದು ಪಕ್ಕಕ್ಕಿಟ್ಟು ಮೇಲಿರ್ತಕ್ಕಂಥದ್ದು ಮಾತ್ರ ಎರೆಹುಳುಗಳನ್ನ ಬಿಡಬೇಕು. ಈ ಎಷ್ಟು ಬಿಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವ. ಒಂದು ತೊಟ್ಟಿಗೆ 10 ಮೀಟರ್ ಉದ್ದ 1 ಮೀಟರ್ ಅಗಲ ಇರ್ತಕ್ಕಂಥದ್ದು, ನಿಮ್ಮಲ್ಲಿ ಎರೆಹುಳು ಕೊಳ್ಳಕ್ಕೆ ಶಕ್ತಿ ಇತ್ತು ಅಂತನಪ್ಪ ಅಂದ್ರೆ 10 ಕೆಜಿ ವರೆಗೂ ಬಿಡಬಹುದು ಒಂದು ತೊಟ್ಟಿಗೆ. ಆ ತೊಟ್ಟಿಗೆ 10 ಕೆಜಿ ಬಿಟ್ರೆ ನಿಮ್ಮ ಎರೆ ಗೊಬ್ಬರ 1-1.5 ತಿಂಗಳನ್ನ ಬಂದ್ಬಿಡ್ತತೆ. ಆದರೆ 1-1.5 ಕೆಜಿ ಅಂದ್ರೆ ಏನು, 1,000-1,500 ಎರೆಹುಳುಗಳನ್ನ ತೊಟ್ಟಿ ತುಂಬಾ ಬಿಟ್ರೆ ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ಬಿಡಬೇಕು. ಈ ತರ ಬಿಟ್ಟಿದ್ದೇ ಆದ ಅಂದಪ್ಪ ಅಂದ್ರೆ ಸುಮಾರು 100 ದಿನದವರೆಗೂ ಕಾಲಾವಕಾಶ ಬೇಕಾಗುತ್ತೆ. ಅದರಲ್ಲಿ ಇರ್ತಕ್ಕಂತಹ ಕಸ ಎರೆ ಗೊಬ್ಬರವಾಗಿ ಪರಿವರ್ತನೆ ಆಗಲಿಕ್ಕೆ ಅಷ್ಟೊಂದು ಟೈಮ್ ಬೇಕಾಗುತ್ತೆ. ಈಗ ಹೊಸಬರು ನಾವು ರೈತರು ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ತಯಾರಿಲ್ಲ ಅಂತಂದಪ್ಪ ಅಂದ್ರೆ ಅಂತ ಅವರು 1-1.5 ಕೆಜಿ ಮಾತ್ರ ಬಿಟ್ಕೋಬೇಕು. ಅದು 1-3 ತಿಂಗಳು ಕಳಿತು ಅಂದಪ್ಪ ಅಂದ್ರೆ 1.5 ಕೆಜಿ ಇದ್ದದ 10 ಪಟ್ಟು ಜಾಸ್ತಿ ಆಗಿರುತ್ತೆ, 15-20 ಕೆಜಿ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವರು 10-10 ಕೆಜಿ 5-5 ಕೆಜಿ ಈ ತರ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಬಿಟ್ಕೊಂಡು ಎರೆ ಗೊಬ್ಬರ ತಯಾರಿಕೆ ಕಾಲಾವಧಿ ಏನಿರುತ್ತಲ್ಲ 90 ದಿನ ಬೇಕು ಅಂತ ಹೇಳಿದ್ನಲ್ಲ, ಅದನ್ನ ಬರೀ 45 ದಿನಕ್ಕೆ ತರಬಹುದು. ಅಂದ್ರೆ ಹುಳುಗಳ ಮೇಲೆ ಇದೆಲ್ಲ, ಹುಳುಗಳ ಮೇಲೆ ನೋಡ್ರಿ. ಇಲ್ಲಿ ಒಂದು ಮಾಹಿತಿ ಕೊಡ್ತೀನಿ ನಾನು, ಪ್ರತಿ ಹುಳು ತನ್ನ ತೂಕದ 5 ಪಟ್ಟು ಆಹಾರವನ್ನ ಪ್ರತಿದಿನ ತಿನ್ನುತ್ತೆ. ಈಗ ನಾವು ಮಡಿಗೆ ಎರೆ ಹುಳು ಬಿಟ್ಟಿದೀವಿ, ಮತ್ತೆ ಆ ಹೊರಪದರ ಏನು ಇರುತ್ತೆ ಮತ್ತೆ ಒದಿಸಬೇಕು, ತೇವಾಂಶ ಕಾಪಾಡಲೇಬೇಕು. ನೀರು 2-3 ದಿನಕ್ಕೆ ಒಂದ್ಸರಿ ಸಿಂಪರಣೆ ಮಾಡಲೇಬೇಕು. 40-45% ತೇವಾಂಶ ಕಾಪಾಡಲೇಬೇಕು ಮಡಿನಲ್ಲಿ. ಹಂಗಾದ್ರೆ ಎರೆಹುಳುಗಳು ಆರೋಗ್ಯಕರವಾಗಿರ್ತವೆ, ಆಮೇಲೆ ಚೆನ್ನಾಗಿ ತಿಂದು ಹಿಕ್ಕೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಿಕ್ಕೆ ಎಲ್ಲಿ ಹಾಕುತ್ತೆ ಅನ್ನಪ್ಪ ಅಂದ್ರೆ ಹೊರಪದರದ ಕೆಳಭಾಗದಲ್ಲಿ ಹಾಕುತ್ತೆ. ನಿಮಗೆ ಹಿಕ್ಕೆ ಏನಾದ್ರೂ ಒಂದು ಪೂರ್ತಿ ಲೇಯರ್ ಕಾಣ್ತು ಅಂತ ಇಟ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಮತ್ತೊಂದ್ಸಾರಿ ಸಗಣಿ ರಾಡಿನ ಅಥವಾ ಬಯೋಗ್ಯಾಸ್ ಲರಿನ ಚೆನ್ನಾಗಿ ಕೊಡಬೇಕು. ಅದು ಉತ್ಕೃಷ್ಟ ಆಹಾರ ಎರೆಹುಳಕ್ಕೆ. ಇದನ್ನ ಕೊಟ್ಟದ್ದೇ ಆಯ್ತು ಅಂದಪ್ಪ ಅಂದ್ರೆ ಶೀಘ್ರವಾಗಿ ಎರೆಹುಳು ಗೊಬ್ಬರ ತಯಾರಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಇಲ್ಲಿ ಇನ್ನೊಂದು ಮುತುವರ್ಜಿ ವಹಿಸಬೇಕೇನು ಅಂತಂದಪ್ಪ ಅಂದ್ರೆ ಎರೆ ಗೊಬ್ಬರದ ತೊಟ್ಟಿಗೆ ನಾವು ಕಸವನ್ನ ತುಂಬಬೇಕಾದ್ರೆ ಅದರಲ್ಲಿ ಒಣಗಿದ್ದಕ್ಕಂಥದ್ದರಲ್ಲಿ ಸಾಮಾನ್ಯವಾಗಿ ಈ ಒಂದು ಟರ್ಮೈಟ್ ಅಂತ ಏನು ಹೇಳ್ತೀವಲ್ಲ, ಅದು ಇರುತ್ತೆ, ಗೆದ್ದಲಿರ್ತದೆ. ಅದನ್ನ ಇಲ್ಲದೆ ಇರೋದನ್ನ ಖಾತರಿಪಡಿಸ್ಕೋಬೇಕು. ಅದಕ್ಕೆ ಸುಲಭವಾದ ಮಾರ್ಗ ಏನು ಅಂತಂದ್ರೆ ಅದನ್ನ ಕಳಿಸ್ಬೇಕು ಮೊದಲು, ಅದ ನಂತರ ಅದನ್ನ ಇಲ್ಲಿ ಉಪಯೋಗ ಮಾಡ್ಕೋಬೇಕು. ಆಮೇಲೆ ಸೀಸನ್ ನಲ್ಲಿ ಈ ಜೋಳ ಪಾಳ ಎಲ್ಲಾನು ಕಾಳು ಕಡಿ ಎಲ್ಲ ತಿಂತವೆ ಎತ್ತುಗಳು, ಸಗಣಿ ಹಾಕಿದಾಗ ಅದರಲ್ಲಿ ಜೋಳದ ಕಾಳುಗಳಿರ್ತವೆ, ಅದನ್ನ ತಿನ್ಲಿಕ್ಕೆ ಇರುವೆಗಳು ಬರ್ತವೆ. ಅಂತದ್ದೇನಾದ್ರೂ ಸಗಣಿ ನಾವು ಬಳಕೆ ಮಾಡಿತ್ತು ಅನ್ನಪ್ಪ ಅಂದ್ರೆ ಆ ಎರೆ ಮಡಿನಲ್ಲೂ ಇರುವೆಗಳು ಬಂದ್ಬಿಡ್ತವೆ. ಇದನ್ನ ಒಂದ್ ಸ್ವಲ್ಪ ಜಾಗೃತಿ ವಹಿಸಿ ಅವುಗಳು ಇಲ್ಲದೆ ಇರೋ ರೀತಿನಲ್ಲಿ ತ್ಯಾಜ್ಯ ವಸ್ತುಗಳನ್ನ ಮಡಿಗೆ ತುಂಬತಕ್ಕಂತಹದ್ದು ಬಹಳಷ್ಟು ಮುಖ್ಯ. ಅಂದ್ರೆ ಇರುವೆಗಳು ಎರೆಹುಳುವಿನ ವೈರಿ ಇರುವೆನೂ ಅಷ್ಟೇ ಗೆದ್ದಲು ಅಷ್ಟೇ. ರೈತರು ತುಂಬಿದ ಮೇಲೆ ಗೊಬ್ಬರ ಸಂಪೂರ್ಣ ಆಗಿದೆ ಅಂತಕ್ಕಂಥದ್ದು ಹೇಗೆ ಗೊತ್ತಾಗಬೇಕು ಅವರಿಗೆ, ಯಾವ ರೀತಿ ಗೊತ್ತು ಮಾಡ್ಕೋಬೇಕು ಗೊಬ್ಬರ ಆಗಿಬಿಟ್ಟಿದೆ? ನಾವು ಹೊರಪದರ ಸುಮಾರು 1 ಅಡಿಯಷ್ಟು ದಪ್ಪ ಒತ್ತಿರ್ತೀವಿ, ಅದು ಸಹಿತ ಕರಗಿ 1-4 ಇಂಚಿಗೆ ಬಂದಿರ್ತದೆ, ಅದನ್ನು ತಿಂದಿರ್ತದೆ. ಅಂದ್ರೆ ಏನು, ನಾವು ಏನು ಗೊಬ್ಬರ ಹಾಕಿರ್ತೀವಿ 70-75% ಆಗಲೇ ಗೊಬ್ಬರ ಆಗ್ಬಿಟ್ಟಿರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಮಡಿಗೆ ನಾವೇನ್ ನೀರು ಕೊಡ್ತಿದ್ವಲ್ಲ ಅದನ್ನ ನಿಲ್ಲಿಸ್ಬೇಕು. ಮೊದಲನೇ ಕೆಲಸ ಮಡಿಗೆ ಕೊಡ್ತಕ್ಕಂಥ ನೀರನ್ನ ನಿಲ್ಲಿಸ್ತಕ್ಕಂಥದ್ದು. ಆಮೇಲೆ ಏನು ಹೊರಪದರ ಏನು ಹಾಕಿರ್ತೀವಲ್ಲ ನಾವು, ಆ ಹೊರಪದರನ್ನ ಪಕ್ಕಕ್ಕೆ ತೆಗೆದಿಡ್ಬೇಕು. ಅವಾಗ ಏನಾಗುತ್ತೆ, ಮಡಿ ಆರ್ತಾ ಹೋಗುತ್ತೆ, ಗೊಬ್ಬರ ಆರ್ತಾ ಹೋಗುತ್ತೆ, ಹುಳುಗಳು ಮಡಿಯ ತಳಭಾಗಕ್ಕೆ ಹೋಗ್ತಾ ಹೋಗುತ್ತೆ. ಎಲ್ಲಿ ಕಮ್ಮಿ ಆಗ ತಕ್ಷಣ ಕೆಳಗೆ ಹೋಗ್ತಾ ಹೋಗುತ್ತೆ. ಆ ಮಡಿಗಳಲ್ಲಿ ಅಲ್ಲಲ್ಲಲ್ಲಲ್ಲಲ್ಲೇ ಎರೆ ಗೊಬ್ಬರನ ಗುಂಪು ಮಾಡ್ಬೇಕು, ತೆಗಿಯಂಗಿಲ್ಲ, ಅಲ್ಲೇ ಇದ್ ಮಾಡ್ಬೇಕು. ಆ ಗುಂಪು ಮಾಡೋ ಹೊತ್ತಿನಾಗ ಏನಾಗ್ತದೆ, ಈ ಎರೆಹುಳುಗಳು ಕೆಲವು ಸಾರಿ ಕೈಗೆ ಸಿಗ್ತವೆ, ಅವನ್ನ ಅಲ್ಲೇ ಬಿಟ್ಬಿಡ್ಬೇಕು. ಅಂದ್ರೆ ಅವಿನ್ನೂ ಒಳಗೆ ಹೋಗ್ತವೆ. ಅಂದ್ರೆ ನಾವು ಆ ಎರೆ ಗೊಬ್ಬರ ಏನ್ ಸುಗ್ಗಿ ಮಾಡ್ತೀವಲ್ಲ ಆ ಟೈಮ್ನಾಗೆ ಹುಳುಗಳು ಬರಬಾರ್ದು, ಮಡಿನಲ್ಲೇನೆ ಉಳ್ಕೋಬೇಕು ಅನ್ನೋ ಒಂದೇ ಉದ್ದೇಶ ಅಷ್ಟೇ. ಆಮೇಲೆ ಅವನ್ನ ಹೊರಗಡೆ ತಕ್ಕೊಂತೀವಿ, ಸಾಣಿಸ್ತೀವಿ, ದಪ್ಪ ದಪ್ಪ ಮರಳು ಜರಡಿ ಇಡ್ತಕ್ಕಂತಹ ಸಾಣಿಕೆನಲ್ಲಿ ಸಾಣಿಸ್ತೀವಿ. ಸಾಣಿಸಿದಾಗ ತ್ಯಾಜ್ಯ ವಸ್ತು ಏನು 25 ಭಾಗದಷ್ಟು ಏನು ಆಗಿರಲ್ಲ ಇನ್ನು, ಅದು ಒಂದ್ ಕಡೆಗೆ. ಆಮೇಲೆ ಎರೆಗೊಬ್ಬರ ಇನ್ನೊಂದು ಕಡೆಗೆ ಬರ್ತದೆ. ಆ ಎರೆಗೊಬ್ಬರ ಬಂದದ್ದನ್ನ ನಾವು ಚೀಲಗಳಲ್ಲಿ ತುಂಬಿ ನೆರಳಿನಲ್ಲಿ ಇಟ್ಕೋಬಹುದು. ಈಗೇನು ತ್ಯಾಜ್ಯ ವಸ್ತು ಇನ್ನೂ ಆಗಿಲ್ದೇ ಇರೋದಿರುತ್ತಲ್ಲ, ಅದನ್ನ ಮಡಿಗೆ ಪುನಃ ವರ್ಗಾವಣೆ ಮಾಡಬಹುದು. ಆಮೇಲೆ ಇಲ್ಲಿ ಈ ಮಡಿನಲ್ಲಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಎಷ್ಟು ಪಟ್ಟು ಜಾಸ್ತಿ ಆಗಿರುತ್ತೆ? ಒಂದು 10-15 ಪಟ್ಟು ಜಾಸ್ತಿ ಆಗಿರುತ್ತೆ. ಒಂದು ಕೆಜಿ ಬಿಟ್ಟು 10-15 ಕೆಜಿ ಆಗಿರುತ್ತೆ. ಇದನ್ನ ನಾವು ಅದೇ ಮಡಿನಲ್ಲಿ ಈ ಪ್ರಮಾಣದಲ್ಲಿ ಉಪಯೋಗಿಸಬಹುದು. ಅಕಸ್ಮಾತ್ ನಾವು 10 ಕೆಜಿನೇ ಬಿಟ್ಟಿದ್ವಿ ಅನ್ನಪ್ಪ ಅಂದ್ರೆ ಸುಮಾರು ಒಂದು 50-60 ಕೆಜಿ ಆಗಿರ್ಬೋದು ಅದು. ಅಂತ ಸಂದರ್ಭದಲ್ಲಿ ಆ ಹುಳುಗಳಿಗೆ ಓಡಾಡ್ಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅವಕಾಶ ಆಗಲ್ಲ. ಆಮೇಲೆ ಅದಕ್ಕೆ ಕೊಡ್ತಕ್ಕಂಥ ಆಹಾರ ಸಾಲಲ್ಲ. ಅಂತ ಸಂದರ್ಭದಲ್ಲಿ ನಾವು ಎರೆಹುಳುಗಳನ್ನ ಬೇರೆ ಮಡಿಗೆ ವರ್ಗಾವಣೆ ಮಾಡಬೇಕು, ಇಲ್ಲ ಅದನ್ನ ಮಾರಾಟ ಮಾಡಬಹುದು. ಈಗ ಒಟ್ಟಾರೆ ಗೊಬ್ಬರವನ್ನ ಉತ್ಪಾದನೆ ಮಾಡಿ ಎಲ್ಲ ಚೆನ್ನಾಗಿ ಜರಡಿ ತೆಗೆದು ಸಂಗ್ರಹಣೆಯನ್ನ ಮಾಡ್ತಾರೆ, ನಂತರ ಅಲ್ಲೇನಾದ್ರು ಒಂದು ಮಡಿಗೆ ಮತ್ತೆ ಪ್ರಾರಂಭ ಮಾಡಬಹುದು ಇದೇ ರೀತಿ ಉತ್ಪಾದನೆಯನ್ನ ಇಮಿಡಿಯೇಟ್ ಆಗಿ ಹುಳುಗಳನ್ನ ಬಿಟ್ಟು ಮತ್ತೆ ಸಪ್ಪೆ. ನಾ ಹೇಳಿದ್ನಲ್ಲ ಈಗಾಗಲೇ ತ್ಯಾಜ್ಯ ವಸ್ತುವನ್ನ ನಾವು ಒಂದ್ ಕಡೆ ಬೇರೆ ಕಡೆ ಸಂಗ್ರಹ ಮಾಡಿಕೊಂಡು ಕೊಳಿಲಿಕ್ಕೆ ಬಿಟ್ಟಿರ್ಬೇಕು ಮೊದಲೇ. ಇದೇನಾದ್ರೂ ಖಾಲಿ ಆಯ್ತು ಅಂದ ತಕ್ಷಣನೆ, ಸುಗ್ಗಿ ಆಯ್ತು, ಎರೆಗೊಬ್ಬರ ಹಾರ್ವೆಸ್ಟ್ ಮಾಡಿದ್ವಿ ಅಂತ ಅಂದಪ್ಪ ಅಂದ್ರೆ ಈ ತ್ಯಾಜ್ಯ ವಸ್ತುನ ಅದಕ್ಕೆ ತುಂಬಿಟ್ನಪ್ಪ ಅಂದ್ರೆ ಆ ಎರೆಹುಳು ತನ್ನ ಕೆಲಸನ ತಾನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಅದೇ ಮತ್ತೆಲ್ಲ ತುಂಬೋ ಫುಲ್ ಅದು ತೊಟ್ಟಿ ತುಂಬೋರಿಗೆ ಕಸ ಎಲ್ಲ ಲೇಯರ್ ಆಗಿ ಸಗಣಿ ರಾಡಿನ ತುಂಬಿ ತುಂಬಿ ಆಮೇಲೆ ಹುಳುಗಳನ್ನ ಬಿಡ್ಬೇಕು ಮತ್ತೆ. ಅಲ್ಲ, ಹೊಸದು ಮಡಿಗೆ ಮಾಡೋದು ಪದ್ಧತಿ ಇದು. ಈಗ ಬೇರೆ ಕಡೆ ಮಡಿನಲ್ಲಿ ಈ ಕೆಲಸ ಮಾಡಿರ್ತೀರಿ, ಇವಾಗಲೇನೆ ಪದರ ಪದರವಾಗಿ ತುಂಬಿರ್ತೀರಿ, ಸಗಣಿ ರಾಡಿ ಹಾಕಿರ್ತೀರಿ. ಈಗ ಗೊಬ್ಬರವನ್ನ ತೆಗೆದಂತ ಮಡಿಯಲ್ಲಿ ಏನ್ ಮತ್ತೆ ಅದಕ್ಕೆ ಈ ಮೊದಲೇ ಕೊಳಿತಂತಹ ಏನು ತ್ಯಾಜ್ಯ ವಸ್ತುಗಳು ಇರ್ತಾವಲ್ಲ ಅದಕ್ಕೆ ಇದಕ್ಕೆ ವರ್ಗಾವಣೆ ಮಾಡಬೇಕು. ಅದರ ಕ್ರಿಯೆ ಎರೆಹುಳು ಹುಳುಗಳು ಕೆಳಗಡೆ ಇರ್ತಾವಲ್ಲೇ, ಕೆಳಗೆ ಇರ್ತವೆ ಅವು ಕ್ರಿಯೆ ಪ್ರಾರಂಭ ಮಾಡಿ ತುಂಬಬೇಕು. ಮತ್ತೆ ತುಂಬಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಕುಸಿಯೋದು ಅವೆಲ್ಲ ಕ್ವಶನ್ ಬರೋದಿಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ಈಗಾಗಲೇ ನಾವು ಕಳಿಸ್ಬಿಟ್ಟಿರ್ತೀವಿ ಅದನ್ನು, ಈ ಮಡಿಗೆ ವರ್ಗಾವಣೆ ಮಾಡ್ತೀವಿ. ಅಥವಾ ಪಕ್ಕದ ಮಡಿನಲ್ಲಿ ನಾವು ಪದರ ಪದರವಾಗಿ ತುಂಬಿ ಅದು ಕುಸಿತ ಕಂಡ ಮೇಲೆ ಹುಳುಗಳನ್ನ ಮಡಿಗೆ ಬಿಡಬಹುದು. ಆಮೇಲೆ ಮತ್ತೆ ಈ ಕಡೆಗೆ ಈ ತರನು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಮಡಿಗಳು ಇನ್ನೂ ಜಾಸ್ತಿ ಇದಾವೆ ನಮ್ಮವು, ಒಂದು 5 ಗುಂಟೆನಲ್ಲಿ ಮಾಡಿದೀವಿ ನಾವು, ದೊಡ್ಡ ಪ್ರಮಾಣದಲ್ಲಿ ಮಾಡಿದೀವಿ ಅಂತಂದಪ್ಪ ಅಂದ್ರೆ ಎಲ್ಲಾ ಮಡಿಗಳಿಗೂ ತ್ಯಾಜ್ಯ ವಸ್ತುಗಳನ್ನ ತುಂಬಿ ಅದು ಕಳೆತ ಮೇಲೆ ಹುಳುಗಳನ್ನ ವರ್ಗಾವಣೆ ಮಾಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಎರೆಗೊಬ್ಬರ ಉತ್ಪಾದನೆ ಮಾಡ್ಕೋಬಹುದು ನಾವು. ಈಗ 10 ಮೀಟರ್ ಉದ್ದ 1 ಮೀಟರ್ ಅಗಲ ಇರತಕ್ಕಂತ ಒಂದು ಮಡಿಯಿಂದ ಎಷ್ಟು ಕೆಜಿ ಎರೆಗೊಬ್ಬರ? ಒಂದು 800-850 ಕೆಜಿ ಎರೆಗೊಬ್ಬರ ಉತ್ಪಾದನೆ ಮಾಡ್ಕೋಬಹುದು. ಒಂದು ಗುಂಟೆ ಜಾಗದಲ್ಲಿ 1-4 ಟನ್ ಅಷ್ಟು 3 ತಿಂಗಳಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ ಮೊದಲನೇ ಬಾರಿಗೆ ಮಾಡಿದಾಗ. ನಮ್ಮಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಪ್ರತಿ 1.5 ತಿಂಗಳಿಗೆ ನಾವು ಎರೆಗೊಬ್ಬರ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಉತ್ಪಾದನೆ ಆದಂತ ಎರೆಗೊಬ್ಬರವನ್ನ ಎಷ್ಟು ದಿನಗಳವರೆಗೆ ಸಂಗ್ರಹಣೆ ಮಾಡಿಡಬಹುದು, ಜೊತೆಗೆ ಅದನ್ನ ಯಾವ ರೀತಿ ಬಳಕೆ ಮಾಡಬಹುದು ಅಂತಿರ್ತಾವ? ಈಗ ನಾವು ಹಲವಾರು ಬೆಳೆಗಳಿದಾವ ನಮ್ಮಲ್ಲಿ, ಹತ್ತಿ ಬೆಳೀತಾರೆ, ಮೆಣಸಿನಕಾಯಿ ಬೆಳೀತಾರೆ, ತರಕಾರಿಗಳು ಬೆಳೀತಾರೆ, ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ ಡ್ರೈ ಚಿಲ್ಲಿಗೆ ಬೆಳೀತಾರೆ. ಇಲ್ಲಿ ಏನು ಅಂತಂದಪ್ಪ ಅಂದ್ರೆ ಕೀಟದ ಹಾವಳಿ ಜಾಸ್ತಿ, ರೋಗದ ಹಾವಳಿ ಜಾಸ್ತಿ, ಆಮೇಲೆ ಮೈಕ್ರೋನ್ಯೂಟ್ರಿಯಂಟ್ಸ್ಗಳು ಡಿಫಿಷಿಯನ್ಸಿ ಇರ್ತದೆ. ಇಂಥವೆಲ್ಲಾನು ಈಗ ರೋಗ ನಿರೋಧಕ ಶಕ್ತಿ ಕೊಡ್ತದೆ, ಕೀಟದ ಹಾವಳಿ ತಡ್ಕೊಳ್ಳೋಂತ ಶಕ್ತಿ ಕೊಡ್ತದೆ. ಇದನ್ನ ನಾವು ಡ್ರೈಲ್ಯಾಂಡಲ್ಲೂ ಅಂದ್ರೆ ಏನು ಒಣ ಬೇಸಾಯದಲ್ಲೂ ಉಪಯೋಗ ಮಾಡಲಿಕ್ಕೆ ಬರುತ್ತೆ, ಆಮೇಲೆ ನೀರಾವರಿನಲ್ಲೂ ಉಪಯೋಗ ಮಾಡಕ್ ಬರ್ತದೆ. ನೀರಾವರಿನಲ್ಲಿ ಆದ್ನಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು, 5 ಟನ್ವರೆಗೂ ಕೊಡಬಹುದು. ಒಣ ಪ್ರದೇಶದಲ್ಲಿ ಆದ್ನಪ್ಪ ಅಂದ್ರೆ 1 ಟನ್ ಅಷ್ಟು 1 ಎಕರೆ ಪ್ರದೇಶಕ್ಕೆ ನಾವು ಕೊಡಬಹುದು. ಕೊಡೋದ್ರಿಂದ ಏನ್ ಬೆಳೆ ಏನಿರುತ್ತಲ್ಲ ಆರೋಗ್ಯಕರವಾಗಿರುತ್ತೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಏನಕ್ಕೆ ಅಂತಂದಪ್ಪ ಅಂದ್ರೆ ಇದರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ಸ್ಗಳು ಅಂದ್ರೆ ಲಘು ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆ, ಆಮೇಲೆ ಗಿಡಗಳಿಗೆ ನೇರವಾಗಿ ಸಿಗುವ ರೂಪದಲ್ಲಿ ಇರ್ತದೆ, ಪ್ರತಿ ಬೆಳೆಗೂ ಕೊಡಬಹುದು. ಇದು ಒಂದು. ಎರಡನೇದೇನಪ್ಪ ಅಂತಂದಪ್ಪ ಅಂದ್ರೆ ಬೆಳೆಗಳಿಗೆ ಬೇಕಾದಂತಹ ಬೆಳೆಗಳ ಬೆಳವಣಿಗೆ ಹೆಚ್ಚು ಮಾಡ್ತಕ್ಕಂತ PGPR ಅಂತೀವಿ, ಅಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಸಬ್ಸ್ಟೆನ್ಸಸ್ ಅಂತಂದು, ಇದು ಸಹಿತ ಹೇರಳವಾದ ಪ್ರಮಾಣದಲ್ಲಿ ಇರ್ತದೆ. ಇದರ ಜೊತೆಗೆ ಈಗ ಈ ಬೆಳೆಗಳಿಗೆ ಕೆಲವು ಮೈಕ್ರೋಬ್ಗಳು ರೂಟ್ ರಾಟು ಈ ತರದ ಬೇರುಕೊಳೆ ರೋಗ ಈ ತರದ ರೋಗಗಳನ್ನು ಉಂಟು ಮಾಡ್ತದೆ. ಇಂತಹ ಹೂಗಳಿಗೆ ಈ ಎರೆಹುಳು ಗೊಬ್ಬರ ಹಾಕ್ದ ಅಂತಂದಪ್ಪ ಅಂದ್ರೆ ಆ ರೋಗಾಣುಗಳನ್ನ ಸಾಯಿಸ್ತಕ್ಕಂತಹ ಶಕ್ತಿ, ಅದ್ರ ಬೆಳವಣಿಗೆ ಆಗದೆ ರೀತಿನಲ್ಲಿ ನೋಡ್ಕೊಳ್ಳುವಂತಹ ಶಕ್ತಿ ಗೊಬ್ಬರದಲ್ಲಿ ಇದೆ. ಆಮೇಲೆ ಮಣ್ಣಿನ ಸವಕಳಿ ಕಮ್ಮಿ ಮಾಡ್ತದೆ, ಆಮೇಲೆ ಮಣ್ಣಿನ ಗುಣಧರ್ಮವನ್ನ ಉತ್ತಮಪಡಿಸುತ್ತೆ, ಆಮೇಲೆ ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಳ್ಳುವಂತ